ನನಗ ಹಂಗೆ ತೆಗಿತಾ ತೆಗಿತಾ ಹೋದ ಸರ್, ಬೆಳಗಂದಾಗ ಪೂರ ಫುಲ್ ಆಯ್ತು ಸರ್ ಅಲ್ಲಿ. ಸಾಮಾನ್ಯ ಎಲ್ಲ ಕೆದರವ ಎಲ್ಲ ಒಳಗೆ ಇದ್ದು ಸರ್, ಹಂಗೆ ಮುಚ್ಚೋ ಸರ್. ಓಹೋ, ಒಂದ್ ರಾತ್ರಿ ಒಳಗೆಲ್ಲ ಫುಲ್ ಆಗಿಬಿಡ್ತು ನೀರು? ಹಾ ರೀ ಸರ್, ಹಾ ರೀ. ಎವ್ರಿ ಡೇ ಅಲ್ಲಿ ಇಟ್ಟು ಬರ್ತದ ಸರ್, ನಾ ಕೆಲಸ ಮಾಡಿ ಸಾಯಂಕಾಲ 2 ಕಿಲೋಮೀಟರ್ ದೂರ ಸರ್ ನನ್ ಮನೆ. ಮನೆಗೆ ಒಯ್ದು ತರದಕ್ಕಂತ ಅಲ್ಲೇ ಮುಚ್ಚಿಟ್ಟು ಬರ್ತದ ಸರ್, ಅದು ಕಲ್ಲಾಗ ಇಟ್ಟಿದ್ದಾರೆ ಹಂಗೆ ಮುಚ್ಚೋಗಿತ್ತು ಸರ್. ನೀರು ಬರೋದಕ್ ಶುರು ಆದ ನಂತರ ಮತ್ತೆ ನೀವು ಹೇಳಿದ್ರಲ್ಲ ಬೆಳಗಾನ ಎಲ್ಲ ನೀರು ಬಂದು ಬಾವಿ ತುಂಬಿ ಹೋಯ್ತು ಅಂತೇಳಿ, ಅದನ್ನ ನೋಡಿ ನಿಮ್ಗೆ ಹೆಂಗ ಅನಿಸ್ತಾ ಇತ್ತು? ಫುಲ್ ಖುಷಿ ಆಯ್ತು ಸರ್, ಯಾಕಂದ್ರೆ ಕಷ್ಟಪಟ್ಟಿದ್ಕ ಒಂದ್ ಸ್ವಲ್ಪ ದೇವರು ಒಂದ್ ಕಣ್ ತೆರೆದಂಗ ಅನುಭವ ಸರ್. ಹೌದು. ಹಾ ರೀ, ಈಗ ಏನದ ಸರ್, ಆ ನೀರೆಲ್ಲ ಫುಲ್ ಆಜುಬಾಜು ಎಲ್ಲರಿಗೆ ಮದ್ದಿಗೆ ಆಗ್ಲಿ, ಕುಡಿಲಕ್ ಆಗ್ಲಿ, ಹಕ್ಕಿಗಳು, ಪ್ರಾಣಿ ಎಲ್ಲಕ್ಕ ಹೆಲ್ಪ್ ಆಗ್ಲತ್ತ ಸರ್. ಹೌದಲ್ಲ. ಹಾ ರೀ, ಬಾವಿ ಅಳತಿ ಎಷ್ಟದ ಈಗ ಸದ್ಯಕ್ಕ? 35-40 ಇದೆ ಸರ್. 30-40 ಅಗಲ ಮತ್ತು ಉದ್ದ 14 ರೀ. 14 ಆಳ, 14 ಫೂಟ್. ನೀವು ಅಷ್ಟಕ್ಕೆ ಬಿಟ್ಟಿರಿ, 14 ಫೂಟ್ ನಂತರ ನೀವೇನ್ ಮತ್ತೆ ಕೆಳಗೆ ತೆಗೆದಿಲ್ಲ? ಮಾಡಿಲ್ಲ ಸರ್, ಯಾಕಂದ್ರೆ ನಾನು ಹೊತ್ಕೊಂಡ್ ಮೇಲೆ ಬರ್ಬೇಕಾದ್ರೆ ಆಗ್ಲಿ ಸರ್, ಒಂದ್ ಸ್ವಲ್ಪ ಇನ್ನೊಂದ್ ಒಳಗಡೆ ಉಳಿದಿದೆ ಸರ್, ಇನ್ನೊಂದ್ 10-12 ಟ್ರಾಕ್ಟರ್ ಇರ್ಬೋದು ಸರ್. ಯಾಕಂದ್ರ ಬುಟ್ಟಿಲಿ ಎತ್ಕೊಂಡ್ ಮೇಲೆ ಬರ್ಬೇಕಾದ್ರೆ ಅದಿಟ್ಟು ಎಲ್ಲ ತರ್ಲಕ್ ಆಗೋಲ್ಲ ಸರ್, ರೌಂಡ್ ಎಲ್ಲಾ ಕಡೆ ಫುಲ್ ಆಗಿತ್ತು ಸರ್ ಮಟೀರಿಯಲ್ ಒಳಗಿನ ತೆಗೆದಿದ್ದು. ನನಗ್ ಮ್ಯಾಲ್ ಬರ್ಲಕ್ ಆಗಿಲ್ಲ ಸರ್, ಸೆಂಟರ್ದಾಗ ಇಟ್ಬಿಟ್ಟಿನಿ ಸರ್ ಹಂಗೆ, ಎಲ್ಲಾ ಕಡೆ ನೀರಿದೆ ಸರ್. ಅದ್ರ ತರ್ಲಕ್ ಮ್ಯಾಲ್ ಹಿಂಗ್ ಸ್ಟೆಪ್ ಹತ್ತಿ ಮ್ಯಾಲ್ ತರ್ಬೇಕಾದ್ರೆ ಆಗ್ಲಿಲ್ಲ ಸರ್, ಕೆಳಗಿನ್ರಿ ಲಾಸ್ಟ್ ರೀ. ನಾ ಏನ್ ಮಾಡಿದೆ ಸರ್, ತೆಗೆದು ಅಲ್ಲೇ ಬಿಟ್ಟದು ಅಲ್ಲೇ, ಹಿಂಗಾಗಿ ಒಂದ್ ಸ್ವಲ್ಪ ಸೈಡಿಗೆ ಉಳಿದಿದೆ ಸರ್. ಅಂದ್ರೆ ಸ್ಕ್ವಯರ್ 4 ಕಡೆ ತೆಗೆದಿನ ಸರ್, ಅದು ತೆಗೆದಿದ ಮಟೀರಿಯಲ್ ಏನದ ಸರ್, ಮ್ಯಾಲ್ ಲಿಫ್ಟ್ ಮಾಡಕ್ ಆಗಿಲ್ಲ, ಲಿಫ್ಟ್ ಮಾಡೋದಕ್ಕಾಗಿಲ್ಲ. ಯಾಕಂದ್ರೆ 4 ಕಡೆ ಫುಲ್ ಒಂದ್ 100 ಮ್ಯಾಲ್ ಇರ್ಬೋದು ಸರ್ ಟ್ರ್ಯಾಕ್ಟರ್, ಅಷ್ಟು ಮಟೀರಿಯಲ್ ಬಿದ್ದಿದೆ ಸರ್. 5 ತಿಂಗಳ ಶ್ರಮ ನೀವು ಹಾಕಿರಿ, ಮತ್ತ ಏಕೋಭಾವದಿಂದ ಮಾಡಿರಿ, ಅಗದಿ ವಿಶ್ವಾಸ ಇಟ್ಟು ಮಾಡಿರಿ, ಇಲ್ಲ ನೀರು ಬಂದೇ ಬರ್ತದ ಅಂತ ಹೇಳಿ. ಅದ್ರ ಮೇಲೆ ಡಿಪೆಂಡ್ ಊಸ್ ಮಾಡಿನಿ ಸರ್, ಬಂದೇ ಬರ್ತದ ಅಂತ ಒಂದ್ ಭರವಸೆದಿಂದ ಮಾಡಿನಿ ಸರ್. ಅಡ್ಡಿಲ್ಲ. ಈಗ ನೀವು ಶುರು ಮಾಡಿದಾಗ ಏನಂತ ಇದ್ರು ನಿಮಗೆ ಎಲ್ಲಾ ಜನರು? ಎಲ್ಲರೂ ಹುಚ್ಚಾರ ಅಂತ, ಯಾಕಂದ್ರೆ ನಾನು ಇಷ್ಟು ಎಜುಕೇಶನ್ ಆಗಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸರ್, ಅದು ಬಿಟ್ಟು ಬಂದು ಹಿಂಗ್ ಮಾತನಂದ್ರೆ ಇವನಿಗೆ ಏನೋ ಒಂದ್ ಕಡೆ ಹುಚ್ಚಿಡದಿರ್ಬೇಕಂತ ಅನಸ್ತದೆ. ಯಾಕಂದ್ರೆ ಸರ್ ಅಲ್ಲಿ ಒಂದೇ ಬೆಳೆ ಬರ್ತದೆ ಸರ್ ಆಲ್ಮೋಸ್ಟ್. ಹೌದು, ಬೆಳೆ ತೊಗರಿ ಸೋಯಾ ಹಾಕ್ತಾರಲ್ರಿ, ಅವ್ ಎರಡೇ ರೀ ಸರ್, ಅಂದ್ರೆ ಒಂದೇ ಬೆಳೆ ಇಲ್ಲ ಸರ್, ನೆಕ್ಸ್ಟ್ ಬೆಳೆ ಬರಲ್ರಿ ಅಲ್ಲಿ. ಅಂತ ಏನಿದಾಗ ಇವ ಮಾತನಂದ್ರೆ ಇವನಿಗೆ ನೀರ್ ಬರಲ್ಲ ಎಂಬುದು ಭರವಸೆನೆ ರೀ ಎಲ್ರಿ. ಇವಾಗ ನೋಡಿ ಎಲ್ಲರೂ ಒಂದ್ ಸ್ವಲ್ಪ ಇದಾಗದ್ರಿ. ಈಗ ನೀರ್ ಬಂತಲ್ಲ ನಿಮ್ಮ ಬಾವಿಗೆ, ಅವಾಗ ಜನರ ಪ್ರತಿಕ್ರಿಯೆ ಏನಿತ್ತಂತೀರಿ? ಇವಾಗ ಖುಷಿ ಸರ್ ಸರ್, ಯಾಕಂದ್ರೆ ಅವ್ರಿಗೂ ಒಂದ್ ಏನರ ಇದ್ದಿರ್ಬೇಕು ಸರ್ ಅವ್ರ ಮನಸ್ಸಲ್ಲಿ, ಹಿಂಗ ಏನರ ಬರ್ತಿರ್ಬೋದು ಸರ್, ನಾವು ಏನಾರ ಇದ್ ಮಾಡ್ಬೇಕಂತೇಳಿ. ಯಾಕಂದ್ರ ಸರ್ ಅಲ್ಲಿ ಕುಡಿಲಕ್ ನೀರ್ ಸಿಗ್ತಿಲ್ಲ ಸರ್, ಇವಾಗ ಏನದ ಎಲ್ಲರಿಗೂ ಉಪಯೋಗ ಆಗ್ಲತ್ತದ್ರಿ. ಮತ್ತ ಒಂದ್ ರೀತಿಲಿ ನೋಡಿದ್ರೆ ನನಗೂ ಖುಷಿ ಆಗ್ಲತ್ತದ ಸರ್, ಯಾಕಂದ್ರ ಅಂತ ಏರಿಯಾದಾಗ ನಾವು ಹೋಗ್ಬೇಕಾದ್ರೆ ಮನೆಯಲ್ಲೇ ನೀರ್ ತಗೊಂಡ್ ಹೋಗ್ಬೇಕು ಸರ್ ಕುಡಿಬೇಕಾದ್ರೆ. ಇವತ್ತು ಎಲ್ಲರೂ ನಮ್ಮಲ್ಲೇ ನೀರ್ ಐತಾರ್ರಿ ಕುಡ್ಲಕ್ ಅದು. ಮತ್ ನಾನು ಒಂದ್ 450 ತನ ಗಿಡ ಹಚ್ಚಿನಿ ಸರ್, ನಿಂಬು, ಕರಿಬೇವು, ಮತ್ತೆನದ ಅಂದ್ರೆ ಜಾಪಳ, ಮಾವು, ತೆಂಗು, ಈ ತರ ಡಿಫ್ರೆಂಟ್ ಡಿಫ್ರೆಂಟ್ 18 ವೆರೈಟಿ ಹಚ್ಚಿನಿ ಸರ್ ಸೀತಾಫಲ. ಯಾವಾಗ ಹಚ್ಚಿರಿ ಇದನ್ನ? ಯಾವಾಗ ಹಚ್ಚಿರಿ? ನೀರ್ ಬಂದಿದ್ಮೇಲೆ ಸರ್. ನೀರ್ ಬಂದ ಮೇಲೆ ಹಚ್ಚಿರಿ ನೀವು? ಮಳೆಗಾಲಕ್ರಿ, ಜೂನ್ಗಾಲ್ರಿ. ಜಾಪಳ ಹತ್ತಲತ್ತದ ಸರ್, ಮಾವು ಹೂ ಬಿಟ್ಟಿದೆ ಸರ್, ಇವಾಗ ನುಗ್ಗಿ ಹೂ ಬಿಟ್ಟಿದೆ ಸರ್. ಎಲ್ಲ 2 ವರ್ಷದ ಗಿಡ ತಂದಿನಿ ಸರ್. ಈಗ ಎಷ್ಟು ಜಮೀನೊಳಗೆ ಇದನ್ನ ತೋಟ ಮಾಡ್ತಾ ಇದ್ದೀರಿ ನೀವು? ಇದು 1.5 ಎಕರೆ ಇದ್ರಿ ಸರ್. ಬರೀ 1.5 ಎಕರೆ ಜಮೀನ್ ಅದ ನಿಮಗೆ? ಹಾ ರೀ ಸರ್. 1.5 ಎಕರೆ ಜಮೀನೊಳಗೆ ನೀವು ಈಗಾಗಲೇ 450 ಗಿಡಗಳನ್ನ ಹಚ್ಚಿರಿ, ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ಹಚ್ಚಿರಿ. ಸರ್ ಇನ್ನೂ ಗಿಡ ಹಚ್ಬೇಕು ಸರ್, ಅದು ಹಾಫ್ ಆಗಿದೆ ಸರ್, ಏನೋ ಮಾಡ್ಬೇಕು ಸರ್, ಅದ್ರ ಜೊತೆಗೆ ಬೇರೆ ಏನೋ ಮಾಡ್ಬೇಕು ಅಂತ ವಿಚಾರ ಅದ ಸರ್. ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮತ್ತೇನಾದ್ರು ಇವು ಹೈನುಗಾರಿಕೆ ಜಾಸ್ತಿ ಏನಲ್ಲ ಸರ್, ಒಂದ್ 500 ಕೋಳಿ ರೀ. ಅಂದ್ರೆ ಒಬ್ಬ ಮನುಷ್ಯ ಕೆಲಸ ಮಾಡಂಗ ಸರ್, ಬೇರೆ ಕಡೆ ನಾವು ದುಡಿತೀವಲ್ಲ ಸರ್, ಅದು ಸ್ಯಾಲ್ರಿ ಇಲ್ಲೇ ತಗೋಬೇಕಂತ ನನ್ನ ವಿಚಾರ. ಅಡ್ಡಿಲ್ಲ. ಒಂದ್ 500 ಕೋಳಿ ರೀ, ಮತ್ತೊಂದ್ 2 ಎಮ್ಮಿ ರೀ, ಒಂದ್ 10-12 ಆಡು, ಈ ತರ ಮಾಡಿ ಇಲ್ಲೇ ಏನ್ ಕೆದರಿದವಲ್ಲ ಸರ್ ಬಾವಿ, ಅದ್ರಾಗ ಮೀನ್ ಬಿಡಬೇಕಂತ ವಿಚಾರ ಅದ ಸರ್. ಅಡ್ಡಿಲ್ಲ. ಸರ್ ಮತ್ತ ಇದು ಹಣ್ಣೆಲ್ಲ ಡಿಫ್ರೆಂಟ್ ವೆರೈಟೀಸ್ ಇತ್ತಂದ್ರೆ ಸೀಸನ್ ವೈಸ್ ಬಂತಂದ್ರೆ ಅದನ್ನು ಹೆಲ್ಪ್ ಆಯ್ತು ಸರ್. 50-50 ಮಾಡೋ ವಿಚಾರ ಸರ್ ಎಲ್ಲಾ ಹಣ್ಣಿನ ಗಿಡ. ಅದೇ ಬೇರೆ ಬೇರೆ ಸೀಸನ್ ಒಳಗೆ ಬೇರೆ ಬೇರೆ ಹಣ್ಣುಗಳು ಬಂದೇ ಬರ್ತಾವ ನಿಮಗೆ? ಈಗ ಬರ್ತಾವ ಸರ್, ಈಗ ಮಾವು ಬಂತಂದ್ಕೋರಿ, ಮತ್ತೆ ಬೇರೆ ಬರ್ತದೆ, ಹುಣಸೆ ಇದೆ ಸರ್, ಎಲ್ಲಾ ಜಾತಿದ ಹಣ್ಣು ಹಚ್ಚಿನ ಸರ್, ಯಾಕಂದ್ರೆ ಮಾವು ಒಂದೇ ಮಾಡ್ಕೊಂಡ್ರೆ ವರ್ಷಕ್ಕೊಂದ್ಸಲ ಬರ್ತದೆ ಸರ್. ಸೀಸನ್ ವೈಸ್ ಬಂತಂದ್ರೆ ರೈತರಿಗೆ ಏನಾಯ್ತು ಸರ್, ಅವ್ರ ಕೈ ತುಂಬಾ ದುಡ್ಡು ಬರ್ಬೋದು, ಒಂದ್ ಗಿಡಕ್ಕೆ 500 ಆದ್ರೂ 25,000 ಸ್ಯಾಲರಿ ಬಂದಂಗ್ ಬರ್ತದೆ ಸರ್. ಮತ್ತೆ ಇವು ಸಸಿಗಳನ್ನ ನೀವು ಎಲ್ಲಿಂದ ತಂದ್ರಿ? ಯಾವ ಸಸಿಗಳದಾವ ನಿಮ್ ಕಡೆ, ಯಾವ ವೆರೈಟಿಗಳದಾವ? ಈಗ ಮಾವಿನ ತಂದ್ರಿ ತಾವು, ಮಾವಿನ ಸಸಿಗಳನ್ನ ಎಲ್ಲಿಂದ ತಂದ್ರಿ, ಅದರ ತಳಿ ಯಾವದಾವ? ತಳಿ ಇದು 4 ತರದ ಕೊಟ್ಟಿದ್ದಾರೆ ಸರ್ ಇಲ್ಲಿ ತಾಪಸ್ ಅಂತ ಹಿಂಗೆಲ್ಲ, ಇಲ್ಲಿ ಇದ್ರಲ್ಲಿ ಚಂದ್ರಂಪಳ್ಳಿ ಅಂತ ಬರುತ್ತೆ ಸರ್, ಚಿಕ್ಕೋಳಿ ತಾಲೂಕ, ಅವ್ರ ಕಡೆಯಿಂದ ತಗೊಂಡ್ ಬಂದಿನಿ ಸರ್. ಸ್ಟಾರ್ಟಿಂಗ್ ಕೃಷಿ ಇಲಾಖೆ ಸರಿಯಾಗಿ ಇರ್ತದಂತ ಅವ್ರ ಕಡೆ ಹೋಗಿ ತಂದಿನಿ ಸರ್. ತೋಟಗಾರಿಕಾ ನರ್ಸರಿಯಿಂದ ತಂದಿರಿ ತಾವು? ಹಾ, ನರ್ಸರಿ ಅಂತ ತಂದಿನಿ ಸರ್. ಮತ್ತೆ ಅದ್ರ ಜೊತೆಗೆ ನಮ್ ಸುನಿಲ್ ಕುಮಾರ್ ಸರ್ ಅಂತ ಹೇಳಿ ಇಲ್ಲಿ ಜನೋಡದಲ್ಲಿ ಇದ್ದಾರೆ ಸರ್, ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರದವರು. ಹಾ ಸರ್, ಹೆಡ್ ಅವರೇ ವಿಜ್ಞಾನಿ ಸರ್, ಸೀನಿಯರ್ ಸೈಂಟಿಸ್ಟ್ ಸರ್.

ನಿಮ್ಗ ಅಣ್ಣ ತಮ್ಮ ಯಾರು ಇಲ್ಲ? ಮೂಗರ್ ತಂಗಿದಾರ ಸರ್. ತಂಗಿದಾರ ಮೂರ್ ಜನ ಇದ್ದಾರೆ, ಸಹೋದರಿಯರು. ನಾನೇ ದೊಡ್ಡವನ್ ಸರ್, ಒಂದೊಂದು ಮ್ಯಾರೇಜ್ ಆಗಿದೆ ಸರ್, ಒಬ್ಬ ಮಗಾರಿ. ಈಗ ನೀವು ಇಂತಹ ಒಂದು ಡಿಸಿಷನ್ ತಗೊಂಡ್ಮೇಲೆ, ಇಲ್ಲ ನಾನೇ ತೆಗ್ಗ ತೋಡಿ ಬಾವಿ ತೆಗಿತೀನಿ ಅನ್ನುವಂತ ನಿರ್ಧಾರ ತಗೊಂಡ್ರಲ್ಲ, ಅವಾಗ ಏನಂದ್ರು ನಿಮ್ ಮನೆಯೊಳಗೆಲ್ಲ ಈ ಒಂದು ವಿರೋಧ ಸರ್? ಎಲ್ಲರೂ ವಿರೋಧ ಸರ್. ಇದನ್ನ ಯಾಕೆ ಮಾಡಾಕತ್ತೀರಿ ಅಂತ ಹೇಳಿ. ಹಾ ರೀ, ಮತ್ತೆ ಎಲ್ಲ ಒಳ್ಳೆ ಎಜುಕೇಶನ್ ಈ ತರ ಮಾಡಿದ್ರೆ ಅವರಿಗೂ ರಥ ಸಿಗಲ್ಲ ಅಂತ ಹೇಳಿ. ಹೌದು, ಯಾರು ನನಗೆ ಸಪೋರ್ಟಿಂಗ್ ಇಲ್ಲ ರೀ. ಏನೋ ಒಂಥರ ಹುಚ್ಚಾಗಿರ್ಬೇಕೆ ಅನ್ಕೊಂಡ್ರಿ ಎಲ್ಲರೂ. ಎಷ್ಟೋ ಕಷ್ಟಪಟ್ಟು ಓದಿಸ್ಯಾರ ರೀ ತಂದೆ ತಾಯಿನು, ಅವ್ರದ್ದು ತಲೆಯಾಗೂ ಇದೇ ಇರ್ತದೆ ಸರ್. ಹಂಗಾಗಿ ಅವರು ಫುಲ್ ಇದನ್ನೇ ಆಗ್ಯದ. ನಿಮ್ಮ ಶ್ರೀಮತಿ ಅವರು ಏನಂತ ಇದ್ರು? ಅವರು ವಿರೋಧ ಸರ್. ಯಾಕಂದ್ರೆ ಈಗ ಇಂತ ಎಲ್ಲ ಕೆಲಸ ಮಾಡ್ಬಂದ್ ಇಲ್ಲಿ ಊರಾಗ ಈ ಜನರೇಷನ್ ದಾಗ ಯಾರು ಇರಲ್ರಿ ಸಲಿದಾಗ. ಎಲ್ಲ ಎಜುಕೇಶನ್ ಆಗಿದ್ಮೇಲೆ ಸಿಟಿ ಲೈಫ್ ಬೆಟರ್ ಅಂತ ಅವ್ರಿಗೂ ಅನಿಸ್ತು. ಈಗ ಅಷ್ಟೆಲ್ಲ ಇಂಜಿನಿಯರಿಂಗ್ ಓದಿ ಎಂ ಟೆಕ್ ಮಾಡಿ ನಾವು ಇಲ್ಲಿ ಮತ್ತೆ ಹಳ್ಳಿ ಒಳಗೆ ಬಂದು ಕೆಲಸ ಮಾಡುದಂತಂದ್ರ ಅದು ಒಂಥರ ಬೇಜಾರಾಗುವಂತಹ ಒಂದು ಸನ್ನಿವೇಶ. ಬೇಜಾರ ಸರ್, 90% ಬೇಜಾರ ಸರ್. ಆದ್ರ ನೀವು ಎಲ್ಲರನ್ನೂ ಮೀರಿಸಿ ನೀವು ಯಶಸ್ವಿ ಸರ್. ಎಲ್ಲರೂ ವಿರೋಧ ಆಗಿ ಮಾಡಿನಿ ಸರ್. ಇವಾಗ ಒಂದ್ ಸ್ವಲ್ಪ ಎಲ್ಲರಿಗೂ ಅಂದ್ರೆ ಇವೆಲ್ಲ ನೀರ್ ಬಂದಿದ ಮೇಲೆ ಸ್ವಲ್ಪ ಚೇಂಜಸ್ ಆಗ್ಯದ್ರಿ ಸರ್ ಅವ್ರ ಮೈಂಡ್. ಎಲ್ಲೇ ಆದ್ರೂ ಬದುಕದೆ ಮೇನ್ ಅಲ್ಲ ಸರ್, ಸರಿಯಾಗಿ. ಹೌದ್ ಹೌದ್, ಅಡ್ಡಿಲ್ಲ. ಹಾ ರೀ, ಹಂಗಾಗಿ ನನಗ್ ಇದ್ರ ಮೇಲೆ ನಂಬಿಕೆ ಜಾಸ್ತಿ ಇತ್ತು ಸರ್. ಇದು ಎಲ್ಲ ಮಾಡಿದ್ಮೇಲೆ 100% ಒಳ್ಳೆ ಲೈಫ್, ಅದಕ್ಕಿಂತ ಬೆಟರ್ ಆಗಿ ನಾವು ಬದುಕಬಹುದು ಅನ್ನೋದು ನನ್ನ ಭರವಸೆ ಇತ್ತು ಸರ್. ಅದ್ರ ಪ್ರಕಾರ ನಾನು ಮಾಡ್ತಾ ಇದ್ದೀನಿ. ಆದ್ರೂ ಸೂರ್ಯಕಾಂತ್ ಅವ್ರೆ, ಈಗ ನೋಡ್ರಿ ನೀವು ಜನವರಿ ಒಳಗೆ ಶುರು ಮಾಡಿದ್ರಲ್ಲ, ಮಾಡದ ನಂತರ ಬ್ಯಾಸಿಗೆ ಬಂತು, ಬಿಸಿಲು, ಆಮೇಲೆ ಇನ್ನು ಬಿಸಿಲು, ನೀರಿನ ಒಂದು ಆಶಾಭಾವನೆ ಕೂಡ ಇರಲಿಲ್ಲ ನಿಮಗ, ಬರ್ತದೋ ಇಲ್ಲೋ ಅನ್ನುವಂತ ಒಂದು ದ್ವಂದ್ವದೊಳಗಿದ್ರಿ. ಆ ಟೈಮ್ನೊಳಗ ನಿಮಗೆ ಯಾವಾಗ್ನೂ ಅನಿಸ್ಲಿಲ್ಲ ಸುದೀರ್ಘವಾದಂತಹ ಇದು ಒಂದು ಕೆಲಸ ಮಾಡುವಂತಹ ಸಮಯದೊಳಗ, ಮುಂಜಾನೆ ಆಮೇಲೆ ಮಧ್ಯಾಹ್ನ ಸಾಯಂಕಾಲ ಕೆಲಸ ಮಾಡುವಂತಹ ಸಮಯದೊಳಗ ಯಾಕೆ ನಾನು ಇದನ್ನ ಹಾಕೊಂಡೆ ಮತ್ತೆ ಬರಲಿಲ್ಲ ಅಂದ್ರೆ ಹ್ಯಾಂಗ ಅನ್ನುವಂತ ಅನುಮಾನಗಳು ಯಾವತ್ತೂ ಕಾಡಲಿಲ್ಲ ನಿಮಗೆ? ನಾನು ಈ ಫೀಲ್ಡಿನಾಗ ನಾವು ಒಂದೊಂದ್ ಕಡೆ ಅವಾಗವಾಗ ನೋಡ್ತಿದ್ದೇವೆ ಸರ್. ಅಂದ್ರೆ ಯಾವುದೇ ಹಳಿ ಬಾವಿ ನೋಡಿ ಸರ್ ನೀವು, ಹಳಿ ಬಾವಿದಾಗ ನೀರ್ ಇದ್ದೇ ಇರ್ತದ ಸರ್, ಎಷ್ಟರ ಬಂದೇ ಬರ್ತದ ಸರ್. ನಂದು ವಿಚಾರ ಮೇನ್ ಟಾರ್ಗೆಟ್ ಅಂದ್ರೆ ಗಿಡ ಮಾಡದೇ ಒಂದು ಇದೆ ಸರ್, ಅದ್ರಲ್ಲಿಂದ ನಾನು ಕಬ್ಬು ಬೆಳೆಸಬೇಕು, ಬೇರೆ ಬೆಳೆಸಬೇಕು, ನನಗೆ ಜಾಸ್ತಿ ನೀರ್ ಬೇಕಂತ ನನ್ನ ಮೈಂಡ್ ನಲ್ಲಿ ಸೆಟ್ ಇದಿಲ್ಲ ಸರ್. ಈಗ ಗಿಡಕ್ಕೆ ಎಷ್ಟು ಬೇಕಾಗುತ್ತೆ ಸರ್, ಸ್ವಲ್ಪ ಸ್ವಲ್ಪ ನೀರ್ ಆದ್ರೂ ಸಾಕಾಗುತ್ತೆ ಸರ್. ಆ ಬೇಸಿಸ್ ಮೇಲೆ ನಾ ತೋಡಿನಿ ಸರ್. ಸ್ವಲ್ಪ ನೀರ್ ಸಿಕ್ಕರು ಸಾಕು ಅನ್ನುವಂತ ವಿಚಾರ ಇತ್ತು. ಸ್ವಲ್ಪ ಬಂದೇ ಬರ್ತದೆ ಸರ್ ಬಾವಿದಾಗ, ಬೇರೆ ಬೇರೆ ಕಡೆ ಎಲ್ಲ ನೋಡಿದೀನಿ ಸರ್ ನಾನು. ನಂದು ಇನ್ನ ಜಾಸ್ತಿ ಟಾರ್ಗೆಟ್ ಇತ್ತು ಸರ್, 14 ಫೀಟ್ಗೆ ಬಂದ್ಬಿಟ್ಟು ಸರ್ ನೀರಲ್ಲಿ. ಅಡ್ಡಿ ಇಲ್ಲ. ಈಗ ಇಂಥದ್ದೇ ಮತ್ತೆ ಇನ್ನೊಂದೇ ಬೇರೆ ಕಡೆ ಎಲ್ಲಾದ್ರೂ ತೆಗಿಬೇಕಂತ ವಿಚಾರ ಇಟ್ಕೊಂಡ್ರಿ? ಈಗ ಏನಿಲ್ಲ ಸರ್, ಅದು ನೀರ್ ಬಂದಲ್ಲ ಸರ್, ಅದೊಂದ್ 5-6 ಫೀಟ್ ತೆಗಿಬೇಕಂಬ ವಿಚಾರ ಅದ ಸರ್. ಅದ್ರೊಳಗೆ ಮಟೀರಿಯಲ್ ಎಲ್ಲ ಒಂದ್ ಸ್ವಲ್ಪ ಮೇಲ್ ಲಿಫ್ಟ್ ಮಾಡಿ ಇನ್ನೊಂದ್ 5-6 ಫೀಟ್ ತೆಗೆದ್ರೆ ನನಗೆ ಅದಿಷ್ಟೇ ನೀರ್ ಸಾಕಾಗುತ್ತೆ ಸರ್. ಹೌದಲ್ಲ, 35-40 ಜಾಸ್ತಿ ನೀರ್ ಇದೆ ಸರ್. ಅದು ಸಾಕಷ್ಟು ನೀರ್ ಅದು, ಮಟೀರಿಯಲ್ ತೆಗೆದ್ಬಿಟ್ರೆ ಫುಲ್ ನೀರ್ ಬರುತ್ತೆ ಸರ್. ಇನ್ನೊಂದ್ 6 ಫೀಟ್ ಕೆಳಗಡೆ ಹೋಯ್ತು ಅಂದ್ರೆ ಮುಗಿತ್ ಸರ್. ಈಗ ನೀವು ಒಂದು ಅಂದಾಜಿನ ಮೇಲೆ ನೀವು ಬಾವಿ ತೆಗೆದ್ರಿ? ಹಾ ರೀ, ಅಂದಾಜೆ ಸರ್. ಅಂದ್ರೆ ಒಂದು ಮೆಂಟಲಿ ಒಂದು ವಿಚಾರ ಮಾಡ್ದೆ ಸರ್, ನಾ ಈ ಕಡೆ ನೀರ್ ಬಂದೇ ಬರ್ತದ ಅಂಬದ ಒಂದು ಕಾನ್ಫಿಡೆಂಟ್ ಸರ್. ಈಗ ಇನ್ ಕಡೆ ಆಯ್ತಲ್ಲ ಸರ್, ದೂರ ದೂರ ಕಬ್ಬು ಅದಿದೆ ಸರ್, ಒಂದ್ ಸ್ವಲ್ಪ ದೂರ, ಅವರೆಲ್ಲ ಬಿಟ್ಟಿದ ನೀರ್ ಈ ಕಡೆ ಬರ್ಬೋದಂತ ಒಂದು ಭಾವನೆದಿಂದ ನಾ ತೋಡಿನಿ ಸರ್. ಈಗ ಇದರದೇ ಒಂದು ವಿಜ್ಞಾನ ಇದೆ, ಭೂಗರ್ಭ ಶಾಸ್ತ್ರ ಇದೆ. ಅಂದ್ರೆ ಅಂತರ್ಜಲ ಎಲ್ಲಿ ಸಿಗ್ತದ ಅನ್ನುವಂತಹದ್ದನ್ನ ತಜ್ಞರು ವಿಜ್ಞಾನಿಗಳು ಹೇಳ್ತಾರೆ. ಈ ನೀರ್ ಬಂದ ನಂತರ ಈ ಬಾವಿಯನ್ನ ಇನ್ನೂ ಸುಧಾರಣೆ ಮಾಡಿಕೊಳ್ಬೇಕು ಅಥವಾ ಇನ್ನೂ ಒಂದ್ ಸ್ವಲ್ಪ ಹೆಚ್ಚಿನ ಪ್ರಯತ್ನ ಮಾಡಿಕೊಂಡು ಇನ್ನೂ ಹೆಚ್ಚಿನ ನೀರು ಇದ್ರೊಳಗೆ ಸಂಗ್ರಹ ಆಗುವಂತಹ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ತಜ್ಞರನ್ನೇನಾದ್ರೂ ಸಂಪರ್ಕ ಮಾಡಿದ್ರಿ ಇದ್ರ ಬಗ್ಗೆ ಇದನ್ನ ತಂದು ತೋರಿಸಿ ಸರ್? ಇಲ್ಲಿ ತನಕ ಯಾರ ಕಡೆನು ಹೋಗಿಲ್ಲ ಸರ್, ನಂದು ಭರವಸೆ ಮೇಲೆ ತೋಡಿನಿ ಸರ್. ನೀರ್ ಅದಾನ ಇಲ್ಲ ಅಂತ ಚೆಕ್ ಮಾಡಿಸಿಲ್ಲ ಸರ್, ಏನಿಲ್ಲ ರೀ. ಬಹಳ ಸಂತೋಷ. ಈಗ ನೀವು ಒಂದು ಇಂಜಿನಿಯರಿಂಗ್ ಓದಿ ಕೃಷಿ ಮಾಡ್ತಾ ಇದ್ದೀರಿ, ಕೃಷಿ ಒಳಗೆ ಸಹಿತ ಒಂದು ದೊಡ್ಡ ಒಂದು ಮಾದರಿಯನ್ನೇ ನೀವು ಉಳಿದ ರೈತರಿಗೆಲ್ಲ ಪ್ರದರ್ಶನ ಮಾಡಿದ್ದೀರಿ, ಒಂದು ದೊಡ್ಡ ಮಾದರಿ ನೀವು ರೈತರಿಗೆ. ನಂದೇನು ವಿಚಾರ ಅದ ಸರ್, ಈಗ ಎಲ್ಲ ಒಂದ್ 5 ಎಕರೆ 6 ಎಕರೆ ಕೊಂಡು ಬರೀ ಕಬ್ಬು ಆತರ ಮಾಡೋದಕ್ಕಿಂತ ಈ ತರ ಒಂದ್ 4-5 ಬೇರೆ ಬೇರೆ ಮಾಡಿದ್ರೆ ಬೇರೆ ಬೇರೆ ತರ ಬೆಲೆ ಬರ್ಬೋದಲ್ಲ ಸರ್. ನಂದು ವಿಚಾರ ಅದ ಸರ್, ಈಗ ಬರೀ ಒಂದೇ ಬೆಳೆ ಮಾಡ್ತಾರ ಸರ್, ಇಲ್ಲ ಅಂದ್ರೆ ಒಂದೇ ಕೆಲಸ ಮಾಡ್ತಾರ್ರಿ. ಇದ್ರ ಜೊತೆಗೆ ಸಣ್ಣ ಸಣ್ಣದಾಗೆ 2 ಎಮ್ಮೆ ಹಿಂಗ ಏನರ ಒಂದ್ ತೆಜಸ್ ಆದ್ರೆ ಇದು ಒಂದ್ 50,000 ಇಲ್ಲೇ ಇನ್ಕಮ್ ಪರ್ ಮಂತ್ ಆಗ್ಬಹುದು ಸರ್ ಅವ್ರಿಗೆ ಪ್ಯಾಕೇಜ್ ನನ್ ಟೈಪ್. ಹಳ್ಳಿದಾಗ ಈಗ ರೈತರ ಅಂದ್ರೆ ಅವರಿಗೂ ಒಂದ್ ಪ್ಯಾಕೇಜ್ ಟೈಪ್ ಬರ್ತದ ಸರ್, ಈ ತರ ಮಾಡಿದ್ರೆ ಅಂತ ನನ್ ವಿಚಾರ ಅದ ಸರ್. ಅಡ್ಡಿಲ್ಲ. ಈಗ ನೋಡ್ರಿ, ನೀವು ಬಾವಿಯನ್ನ ತೋಡಿ ನೀರ್ ತಂದು ಎಲ್ಲರಿಗೂ ಮಾದರಿಯಾಗಿರಿ, ಮಾಡೆಲ್ ಆಗಿರಿ. ಇನ್ನ ಮುಂದಿನ ದಿವಸಗಳಲ್ಲಿ ನೀವಂತೂ ಇಂಜಿನಿಯರ್ ಇದ್ದೀರಿ, ಹೌದಾ? ಸಾಕಷ್ಟು ತಂತ್ರಜ್ಞಾನದ ಬಗ್ಗೆ ನಿಮಗೆ ಹೇಳಬೇಕಾದದ್ದೇ ಇಲ್ಲ. ಈಗೇನು ಆಧುನಿಕ ತಂತ್ರಜ್ಞಾನದ